ಆತ್ಮೀಯರೇ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ವಾಣಿ ಹರಿಕೃಷ್ಣ ಅವರ ಸ್ವರದಲ್ಲಿ ಕಡ್ಡಿಪುಡಿ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ಕಿಚ್ಚ ಹುಚ್ಚ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ಗೀತೆಗೆ ಧ್ವನಿಯಾಗಿದ್ದಾರೆ ರಾಹುಲ್ ನಂಬಿಯಾರ್. ಮನಸೊಳಗೆ ಜಾರಿದೆ ಅರಳು ಮರಳು ಇದುವೇ ಮೊದಲು ಒಳಗೆ ದಿಗಿಲು ಏನೋ ಅಮಲು ಹುಚ್ಚ ನಾನು ಕಾಲ ಮನಸೊಳಗೆ ಜಾರಿದೆ. ಅರಳು ಮರಳು ಇದುವೇ ಮೊದಲು, ಒಳಗೆ ದಿಗಿಲು ಏನೋ ಅಮಲು ಹುಚ್ಚ ನಾನು. ಜೀವಂತಾದ ಹಾಗಿದೆ ನೀನು ಬಂದು ನಾನು, ಏನಿಂತ ಮೋಡಿ ಮಾಡಿದೆ ನನ್ಗೆ ಹೊಸವ ನಾನು. ನನಗೋ ಪರದಾಟ ನಿನಗೋ ಹುಡುಗಾಟ, ಎಂತ ಸುಂದರ ನಿನ್ನ ಒಡನಾಟ. ವರ ಕೇಳಲಿಲ್ಲ ಬಯಸದೇ ಬಂದಿದೆ ಅವಳ ಕುರಿತ ಸತತ ಸ್ವಗತ, ಎದೆಯ ಮಿಡಿತ ಎಣಿಸೋ ಗಣಿತ ಹುಚ್ಚ ನಾನು. ಭಾಷೆಗೆ ಯಾಕೆ ಅನುವಾದ. ಹೇ ಪ್ರೀತಿ ಹೇ ಹೇ ಪ್ರೀತಿ, ಸೋಲದೆ ದಾರಿ ಇಲ್ಲ ಸೋಲಿದು ಸೋಲೆ ಅಲ್ಲ ತಿಳಿ ತಿಳಿದು ಜಾರಿದೆ ಅವಳ ಕುರಿತ ಸತತ ಸ್ವಗತ, ಎದೆಯ ಮಿಡಿತ ಎಣಿಸೋ ಗಣಿತ ಹುಚ್ಚ ನಾನು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪುರಂದರದಾಸರ ಕೀರ್ತನೆ, ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ, ಚಿತ್ರ ಮಲಯ ಮಾರುತ. ಶ್ರೀನಿವಾಸ ಎನ್ನ ಬಿಟ್ಟು ನೀಯಗಲ್ಲದೆ, ಹೇ ಶ್ರೀನಿವಾಸ ಮುನ್ನ ಮಾಡಿದ ದುಷ್ಕರ್ಮದಿ ಬಳಲಿದೆ, ಮಾಡಿದ ದುಷ್ಕರ್ಮದಿ ಬಳಲಿದೆ, ಇನ್ನಾದರೂ ಎನ್ನ ಕೈ ಪಿಡಿಯೋ ಘನ್ನ ಮಹಿಮ ಶ್ರೀ ಪುರಂದರ ವಿಠಲ. ಘನ್ನ ಮಹಿಮ ಶ್ರೀ ಪುರಂದರ ವಿಠಲ, ಮನ್ನಿಸಿ ಎನ್ನನ್ನು ಕಾಯಬೇಕು. ಶ್ರೀನಿವಾಸ ಎನ್ನ ಬಿಟ್ಟು ನೀಯಗಲ್ಲದೆ, ಶ್ರೀನಿವಾಸ ಬಿಟ್ಟು ನೀ ಅಗಲದೆ, ಹೇ ಶ್ರೀನಿವಾಸ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮನೆ ನಂಬರ್ 67 ಚಿತ್ರದ ಗೀತೆ. ಶ್ರೀತೇಜ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹರ್ಷ ಕೆಗೋಡು, ಗೀತೆಯನ್ನು ಹಾಡಿದ್ದಾರೆ ದಾಮೋದರ್. ಅಲ್ಲೋಲ ಕಲ್ಲೋಲ ಎದೆಯೊಳಗೆ ಕಾರಣ ನಿನ್ನಯ ಊರಗೆ ಅಲ್ಲೋಲ ಕಲ್ಲೋಲ ಎದೆಯೊಳಗೆ ಕಾರಣ ನಿನ್ನಯ ಊರಗೆ ಪಾದವ ಬೆಳೆಸು ಸುಮ್ಮನೆ ತೆರೆದ ಹೃದಯಕ್ಕೆ ಬೆಲ್ಲನೆ ದೇವರೆ ನೀಡಿದ ಸೂಚನೆ ಈ ಮನದ ಕಲ್ಪನೆ ನೀಡನಿನೆ ಅಲ್ಲೋಲ ಕಲ್ಲೋಲ ಎದೆಯೊಳಗೆ ಕಾರಣ ನಿನ್ನಯ ಊರಗೆ ಶಾಪನ ಯಾವುದೇ ದಯೆ ತೋರತೆ ಈ ಜೀವದ ನಿಜ ಸಂಗಾತಿ ಬಾಡದು ಅವಳಿಲ್ಲದೆ ಕಾಣಿಸುವ ಮುತ್ತು ರಾಕ್ಷಸಿ ಮುನಿದಿರುವ ಷೋಡಸಿ ಹುಸಿ ನಗೆಯ ಚೆಲ್ಲುವೊಮ್ಮೆ ಮನಸಾರೆ ನನ್ನಾಳೆ ನಂಬು ನೀ ನನ್ನ ಹೋದರು ಪ್ರಾಣವೇ ಇನ್ನ ಚಿಂತೆಯೋ ಇಲ್ಲವೇ ಇಲ್ಲ ಪ್ರಾಣ ನೀ ನಂಗೆ ಅಲ್ಲೋಲ ಕಲ್ಲೋಲ ಎದೆಯೊಳಗೆ ಕಾರಣ ನಿನ್ನಯ ಊರಗೆ ಅಣು ಅಣುವಲ್ಲು ನಿನ್ನದೆ ಸ್ಪರ್ಶ ಇದೆ ಅದರಿಗೆ ಭಯ ಇಲ್ಲೇಕೆ ಉಸಿರದೆ ನಿನ್ನುಸಿರಿದೆ ಬೇರಿಲ್ಲ ಯಾವ ಕೋರಿಕೆ ಬಡಪಾಯಿ ಜೀವಕ್ಕೆ ಜೊತೆ ಇರುವೆ ಜನುಮ ಜನುಮಕ್ಕು ಸ್ವೀಕರಿಸು ನನ್ನನ್ನೇ ನೀಡುವೆ ನಾನು ನಂದಂತೂ ಎಲ್ಲ ನೀನು ಬೇಕಿಲ್ಲ ಬೇರೇನು ಇನ್ನು ಪ್ರಾಣ ನೀ ನಂಗೆ ಅಲ್ಲೋಲ ಕಲ್ಲೋಲ ಎದೆಯೊಳಗೆ ಕಾರಣ ನಿನ್ನಯ ಭೂನಗೆ ಪಾದವ ಬೆಳೆಸು ಸುಮ್ಮನೆ ತೆರೆದ ಹೃದಯಕ್ಕೆ ಬೆಲ್ಲನೆ ದೇವರಿ ನೀಡಿದ ಸೂಚನೆ ಈ ಮನದ ಕಲ್ಪನೆ ನೀಡನಿನೆ ನಿನೇನೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ನೆನಪಿರಲಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಚಿತ್ರ. ಮದುವೆ ಚಿತ್ರದ ಗೀತೆ. ಮುನಿಸ್ವಾಮಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎನ್ ಗೋವರ್ಧನ್. ಗೀತೆಯ ಗಾಯಕರು ನಂದಿತಾ ಹಾಗೂ ಮಧುಬಾಲಕೃಷ್ಣ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಗಜ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್. ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದ್ದು. ಬಾಯಿ ಮೇಲೆ ಬೆರಳಿಡಿತು ಭೂಲೋಕ ನನ್ನವಳ ನೋಡುತ್ತಾ. ಹೌದೇನಪ್ಪ, ಯಾರಿಷ್ಟು ಸುಂದರಿ ಅಂತೂ ಈ ಲೋಕ ಬೆಚ್ಚಿ ಬೆರಗು ಆಗುತ್ತಾ. ನೋಡೋಕೆ ನನ್ನಾಕೆ ನಂಗಂತ ಹುಟ್ಟಿ ಬಂದ ಚೆಲ್ವಿ ಇವಳೇ ಇವಳೇನೆ ಬೆಲ್ ಬೆಲ್ ಬೆಲ್ ಹೊಡಿತಾನೆ ಎದೆಯ ಒಳಗೆ ಖಲ್ ಖಲ್ ಖಲ್ ಅಂತೈತೆ ಕನ್ ಕನ್ ಕಣ್ಣು ಹೊಡಿತಾಳೆ ದಿನವೂ ಕುಂಜೆ ಕನ್ ಕನ್ ಕಣ್ಣು ಅಂತೈತೆ ಮಾತು ನನ್ನೋಳು ಮೌನಾನು ನನ್ನೋಳು ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಮಾಡಬೇಕು ಕಾಣೆ ಗುಣಗಾನ ನಕ್ಷತ್ರ ಕಾಲ್ಗೆಜ್ಜೆ ಮುಖಂತೆ ಆಗಜ್ಜೆ ಒಟ್ಟಾರೆ ನಾಗರ ಹೊಳೆಯ ನವಿಲು ಕುಣಿದಂಗೆ ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರುಳೆ ಹಿಮದ ಬಿಂದು ಕಣ್ಣುಗಳೇ ನನ್ನ ಬಾಳ ಹೆಣ್ಣಿಬಳೆ ಜೀವಮಾನ ಸಾಲಲಾರದು ಅಂದ ಹೊಗಳೋಕೆ ಘಲ್ ಘಲ್ ಘಲ್ ಅಂತೈತೆ ಎದೆಯ ಒಳಗೆ ಬೆಲ್ ಬೆಲ್ ಬೆಲ್ ಹೊಡಿತಾಳೆ ಕಣ್ ಕಣ್ ಕಣ್ಣು ಹೊಡಿತಾಳೆ ನಿನಗೂ ಗುಂಗೆ ಕಣ್ ಕಣ್ ಕಣ್ಣು ಅಂತೈತೆ ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ರಾಯರ ಮಗಳು ರತ್ತು ರತ್ತು ಭೀಮನ ಮಗಳು ಬಿತ್ತು ಬಿತ್ತು ಸೋಕಿ ಪಾಪ ಹೋಯ್ತು ಧರಣಿಗೆ ಆ ನೋಟ ತಾಕಿ ಜೀವ ಬಂತು ಗಮನಿಗೆ ಕುಚೇಲ ಈ ಹೈದ ಕುಬೇರ ಆಗೋದ ಕಣ್ಣಿಂದ ತಿಬ್ಬಳ ಅಂದ ಚಂದ ಕಂದಾಗ ಏನು ಹೇಳಿ ಅಂದಾನ ಸಾಲುತ್ತಿಲ್ಲ ವ್ಯಾಕರಣ ಕಣ್ಣಿನಾಗೆ ಬಾಳನ ಬೀಸು ನಾಳೆ ನೋಡಣ್ಣ ಯಾರೇ ಆದ್ರೂ ಪ್ರೀತಿ ಮಾಡಲು ಸ್ಫೂರ್ತಿ ನನ್ನವಳು ಬೆಲ್ ಬೆಲ್ ಬೆಲ್ ಹೊಡಿತಾಳೆ ಎದೆಯ ಒಳಗೆ ಖಲ್ ಖಲ್ ಖಲ್ ಅಂತೈತೆ ಹಾ ಕಣ್ ಕಣ್ ಕಣ್ಣು ಹೊಡಿತಾಳೆ ಬೆಂಗಳೂರು ಕುಂಕೆ ಕಣ್ ಕಣ್ ಕಣ್ಣು ಅಂತೈತೆ ನನ್ನೋಳು ಮೌನಾನು ನನ್ನೋಳು ನೀರು ನನ್ನೋಳು ಮುಂಗಾರು ನನ್ನೋಳು ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು ಇದೊಂದು ಪ್ರಕಟಣೆ ಭದ್ರಾವತಿ ತಾಲೂಕು ಕಾನೂನು ಸೇವೆಗಳ ಸಮಿತಿಯಿಂದ ದಿನಾಂಕ 11/2/2023 ಆಯೋಜಿಸಿರುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಾದ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ಚೆಕ್ ಅಮಾನ್ಯದ ಪ್ರಕರಣಗಳು ಬ್ಯಾಂಕ್ ಪ್ರಕರಣಗಳು ಮೋಟಾರು ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು ವೈವಾಹಿಕ ಅಥವಾ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು